ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮೊದಲಿಗೆ ಹವಾಮಾನ ವರದಿ. ಹಾಸನ ಜಿಲ್ಲೆಯ ಹವಾಮಾನ ವರದಿಯಂತೆ ಇಂದಿನ ಕನಿಷ್ಠ ತಾಪಮಾನ 20 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ 30 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಮುಖ್ಯವಾಗಿ ಮೋಡ ಕವಿದ ವಾತಾವರಣ ಇರಲಿದ್ದು ಹಗುರದಿಂದ ಸಾಧಾರಣ ಮಳೆಯಾಗುವ ಸಂಭವವಿದೆ ಎಂದು ಹವಾಮಾನ ವರದಿ ತಿಳಿಸುತ್ತದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಪ್ರಾಯೋಜಿತ ಕಾರ್ಯಕ್ರಮ ಹೈನು ಹೊನ್ನು. ಮದುವೆ ದಿನ ಹತ್ರ ಬಂತು, ರೇಷ್ಮೆ ಸೀರೆಗಳನ್ನ ಎಲ್ಲಿಂದ ತರೋದು? ಸುಮಂಗಲಿ ಸಿಲ್ಕ್ಸ್ಗೆ ಹೋದ್ರೆ ಆಯ್ತು, ವೈವಿಧ್ಯಮಯ ರೇಷ್ಮೆ ಸೀರೆಗಳನ್ನ ಅವರೇ ತಯಾರು ಮಾಡಿ ಹೋಲ್ಸೇಲ್ ಬೆಲೆಯಲ್ಲಿ ಮಾರಾಟ ಮಾಡ್ತಾರೆ. ಸುಮಂಗಲಿ ಸಿಲ್ಕ್ಸ್, ದೊಡ್ಡ ಗರಡಿ ರಸ್ತೆ, ಹಾಸನ. ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನ್ಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನ್ಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಸರಣಿಯಲ್ಲಿ ಕೇಳೋಣ ಹಾಸನದ ಕೃಷಿ ಮಹಾವಿದ್ಯಾಲಯದ ತೃತೀಯ ವರ್ಷದ ಬಿವಿಎಸ್ಸಿ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುವ ನಾಟಕ ಚರ್ಮಗಂಟು ರೋಗ. ರಚನೆ ಡಾ ವಿ ಜಗದೀಶ್ವರಿ. ನಿರ್ದೇಶನ ಡಾ ಎಂಜಿ ಸಿಂಧು. ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್. ಕೇಳಿ ನಾಟಕ ಚರ್ಮಗಂಟು ರೋಗ. ಇತ್ತೀಚಿನ ದಿನಗಳಲ್ಲಿ ಜಾನುವಾರುಗಳಿಗೆ ವಿಚಿತ್ರ ಕಾಯಿಲೆಯೊಂದು ಶುರುವಾಗಿದೆ. ಹಲವಾರು ಪಶುಪಾಲಕರಿಗೆ ಈ ಕಾಯಿಲೆಯ ಅರಿವಿದೆ ಎಂದು ಭಾವಿಸುತ್ತೇನೆ. ದನಕರುಗಳ ಮೈಯಲ್ಲಿ ಗಂಟು ಅಥವಾ ಗುಳ್ಳೆಗಳು ಕಾಣಿಸಿಕೊಳ್ಳಲು ಶುರುವಾಗಿದ್ದರೆ ಅದು ಚರ್ಮಗಂಟು ಕಾಯಿಲೆಯ ಪ್ರಮುಖ ಲಕ್ಷಣ. ಇದು ವೈರಾಣುವಿನಿಂದ ಬಾಧಿಸುವ ಕಾಯಿಲೆಯಾಗಿದ್ದು ರೋಗಗ್ರಸ್ತ ಜಾನುವಾರುಗಳನ್ನು ಅವಲಂಬಿಸುವ ನುಸಿ, ಸೊಳ್ಳೆ, ಉಣ್ಣೆಗಳ ಮೂಲಕ ಆರೋಗ್ಯಕರ ಜಾನುವಾರುಗಳಿಗೆ ಸೋಂಕು ಹಬ್ಬುತ್ತದೆ ಎನ್ನುವುದು ಸಂಶೋಧನೆಯಲ್ಲಿ ದೃಢಪಟ್ಟಿದೆ. ಇದು ಮೇಕೆ ಮತ್ತು ಕುರಿ ಸಿಡುಬಿನ ಅತಿ ಹತ್ತಿರದ ಸಂಬಂಧಿಯಾಗಿದ್ದು ಕಲುಷಿತ ಆಹಾರ ಮತ್ತು ನೀರಿನ ಮುಖಾಂತರವೂ ರೋಗ ಪ್ರಸಾರವಾಗುವ ಸಾಧ್ಯತೆ ಇದೆ. ಆದ ಕಾರಣ ಈ ರೋಗದ ಕುರಿತು ಮಾಹಿತಿ ನೀಡುವ ಅವಶ್ಯಕತೆ ಇರುವುದರಿಂದ ಪಶುಪಾಲಕರ ಮನಸ್ಸನ್ನು ಈ ನಾಟಕದ ಮುಖಾಂತರ ತಲುಪಬೇಕೆಂದು ಯೋಚಿಸಿ ಈ ಕಿರುನಾಟಕವನ್ನು ರಚಿಸಿದ್ದೇನೆ. ಈ ನಾಟಕಕ್ಕೆ ಸುಂದರ ಕವಿತೆಯನ್ನು ಬರೆದ ನನ್ನ ವಿದ್ಯಾರ್ಥಿ ಮಸಿಯಣ್ಣ ಅರ್ನಕಟ್ಟೆ ಅವರಿಗೆ ಧನ್ಯವಾದಗಳು. ಈ ಕವಿತೆಯನ್ನು ಹಾಡಿನ ಮುಖಾಂತರ ನಾಟಕಕ್ಕೆ ಬಳಸಿಕೊಂಡು ಈ ನಾಟಕವನ್ನು ನಿರ್ದೇಶಿಸಲು ಸಹಕರಿಸಿದ ನನ್ನ ಸಹೋದ್ಯೋಗಿ ಡಾ ಜೀವನ್ರವರು ನನ್ನೊಂದಿಗಿದ್ದಾರೆ. ನನ್ನ ವಿಭಾಗದ ಮುಖ್ಯಸ್ಥರಾದ ಡಾ ಜಗದೀಶ್ವರಿ ಮೇಡಂರವರಿಗೆ, ನನ್ನ ಸಂಸ್ಥೆಯ ಡೀನ್ರವರಾದ ಡಾ ಗಿರೀಶ್ ಕುಮಾರ್ ಸರ್ರವರಿಗೆ ಹಾಗೂ ಈ ನಾಟಕದಲ್ಲಿ ಪಾತ್ರ ನಿರ್ವಹಿಸಿದ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಚರ್ಮಗಂಟು ರೋಗ ನಾಟಕ ಪಶುಪಾಲಕರ ಅರಿವನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗಿದೆ ಎಂದು ನಂಬಿ ಈ ಕಿರುನಾಟಕವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ದಯಮಾಡಿ ಆಲಿಸಿ ನಂತರ ವೈಜ್ಞಾನಿಕ ಸೂತ್ರಗಳನ್ನು ಪಾಲಿಸಿ. ಧನ್ಯವಾದಗಳು. ಓ ದೂರದಾರಿಯ ಹಿಡಿದು ಬಂದೆನು ಸಂಜೆಯಾಗಿತ್ತ ತರಣಿಯ ಕಾಲ ಮುಗಿದಿತ್ತ ಹಿಂಡು ಹಿಂದಿತ್ತ ಮುಂದೆ ಗಾಳಿ ಬೀಸಿತ್ತ ಕುದುರೆ ನೊಣವು ಗುಯಿ ಗುಟ್ಟಿ ದಾಳಿ ಮಾಡಿತ್ತ ಜೊತೆಯಲ್ಲಿ ಉಣ್ಣೆ ಬಂದಿತ್ತ ಸೊಳ್ಳೆಯ ಕಿಮ್ಮತ್ತಿತ್ತ ಕೀಟ ಬಾಧೆಗೆ ರೋಗ ರುಜಿನಗೆ ಕಾಲ ಕಾದಿತ್ತ ಅರಿವಿಗೆ ಮಂಕು ಬಡಿದಿತ್ತ ತಿಮಿರ ನೋಡಿ ನಗುತ್ತಿತ್ತ ಮಲಿ ತೊಟ್ಟು ತುಂಬ್ಯಾವ ಜೀವ ದುದುಕ ಸುರಿಸ್ಯಾವ ಬಸಿರ ಕೂಗು ಹರಸಿ ಬಂದು ಹೆಂಡತನವು ಅರಳತೈತೋ ಯವ್ವಿ ಯವ್ವಿ ಏನೇ ನಿಂಗೆ ಈ ಪಾಟಿ ಮರಿತಿದ್ಯಾ ಎಲ್ ಹೊಂಟಿಯೆ ಅಲಂಕಾರ ನೋಡಿದ್ರೆ ಇನ್ನೊಂದ್ ಮದ್ವೆಗಿದ್ವಿ ಆಗಕ್ ಹೊಂಟಂಗೈತೆ ಹ್ಮ್ ಆಯ್ತಿನ್ ನೋಡು ಒಂದ್ ಮದ್ವೆಲ್ ಕಟ್ಕೊಂಡಿರೋ ಮೂದೇವಿ ಜೊತೆನೇ ಏಗಕ್ಕೈತಲ್ಲ ಇನ್ನೊಂದ್ ಬೇರೆ ನಿಂಗೊಂಥರ ಬೋರಣ್ಣ ವಿಚಿತ್ರ ನೀನು ಯಾಕೆ ಚೆನ್ನಾಗಿದ್ರು ಸಹಿಸ್ಕೊಳ್ಳಲ್ವಾ ನೀನು ಅಯ್ಯ ಅದ್ಯಾಕಮ್ಮಿ ಹಿಂಗಂತ್ಯ ನಿನ್ ಮಿಂಚೋದ್ ನೋಡಿದ್ರೆ ಹಂಗ ಅನ್ಸುತ್ತಪ್ಪ ಅನ್ಸ್ತೆ ಏನ್ ನಿಂಗೆ ಇರ್ಲಿ ತಗ ಒಂದ್ ಮಾತ್ ಬತ್ತದೆ ಹೋಯ್ತದೆ ನೀ ಎಲ್ ಹೊಂಟಿ ಹೇಳು ಹ್ಮ್ ಹಿಂಗ್ ಸೀದಾ ಮಾತಾಡು ಅದೇ ಆ ಸೀನಪ್ಪನ್ ಕೊನೆ ಮಗ್ಳಿಲ್ವ ರಾಣಿ ಅವಳನ್ನ ಆ ರಾಜೇಗೌಡನ್ ಕೊನೆ ಮಗ ಅದೇ ಪೊಲೀಸಪ್ಪ ಹ್ಮ್ ಅವನು ಕೊಟ್ ಮದ್ವೆ ಮಾಡ್ತಾವ್ರಲ್ಲ ಆ ಮದ್ವೆಗೊಂಟಿವ್ನಿ ಓ ಆ ಮದ್ವೆಗ ಹೋಗ್ಬಿಟ್ ಬಾರವ ಸರಿ ಸರಿ ಬತ್ತೀನಿ ನಿಂಗಿ ಇರುವಸಿ ನಿನ್ಕಳವ ನಿಂದೊಳ್ಳೆ ಏನ್ ಹೇಳು ಟೇಮ್ ಆಯ್ತು ನಿಂತಕ ಏನ್ ಆಟೋ ಒಂದು ಅರ್ಜೆಂಟು ನಿಲ್ಲು ನಿಂತಿದ್ದೀನಲ್ಲ ಏನ್ ಹೇಳು ಅಲ್ಲ ನಿಂಗಿ ಊರೂರು ಸುತ್ಕೊಂಡು ಓಡಾಡ್ತೀಯಲ್ಲ ವಸಿಯ ಮನೆ ಕಡೆ ಗಮನ ಆಯ್ತಾ ಓಹೋ ಬಂದ್ಬಿಟ್ರ ಈಗ ಜೀವನ ಮಾತಾಡಕ್ಕೆ ನಿನ್ ಅಣ್ಣಗ್ ನನ್ ತನ್ ಮದ್ವೆ ಮಾಡಿ ಆಟ ನೋಡ್ ನಿಂದು ನಾ ಕಸ ತಂದ್ಕೊಟ್ಟೆ ಇವಾರು ನೋಡ್ ಸಾಯ್ಲಿ ಅಂತ ಅವೆಲ್ಲ ಬಿಟ್ಟು ಆ ಸಾರಾಯಿ ಅಂಗಡಿ ತೆಗಿಯಕೊಂಟವ್ನೆ ಆ ಸಾರಾಯಿ ಅಂಗಡಿ ತೆಗಿಯಕ್ ಪರ್ಮಿಷನ್ ಕೊಡೋ ಎಲ್ಲಾ ನನ್ ಮಕ್ಳಿಗೂ ಗರ ಬಂದ್ ಚಾಪೆ ಸುತ್ಕೊಂಡೋಗ 4 ದಿವಸ ಆಯ್ತು ಹಸಿಗೆ ಮೈ ಮೇಲೆಲ್ಲ ಗಂಟ್ ಗಂಟಾಗದೆ ಅದೇನ್ ನೋಡ್ ವಸಿ ಅಂದ್ರೆ ಆಯ್ತದೆ ಹಂಗೆ ಹೋಯ್ತದೆ ಯೋಚನೆ ಯಾಕಂತ ನಿಮ್ಮಣ್ಣ ಅಯ್ಯ ಡಾಕ್ಟರ್ ತವ ಹೋಗೋದಲ್ವಾ ಹ್ಮ್ ನೀನ್ ಹೇಳ್ದಲ್ಲಪ್ಪ ಡಾಕ್ಟರ್ ತವನು ಹೋಯ್ತೀನಿ ಒಲ್ತವೂ ಹೋಯ್ತೀನಿ ಮನೆ ಕೆಲ್ಸನೂ ನಾನೇ ಮಾಡ್ತೀನಿ ಮತ್ ನಿಮ್ಮಣ್ಣ ಆ ಸಾರಾಯಿ ಅಂಗಡಿ ತೆಗಿಯಕ್ ಹೋಗ್ಲಿ ಹೆಂಗ್ ಕಾಣ್ತದ್ ನಿಂಗೆ ಅಲ್ಲ ನಿಂಗೆ ಅವನ್ಗೆ ಹೋಗು ಅನ್ನು ಅವನ್ ಯಾರ ಮಾತ್ ಕೇಳ್ತಾನೆ ಹೇಳು ನಂಗೆ ನಿಮ್ ಅಣ್ಣನ್ ಸುದ್ದಿ ಮಾತಾಡಕ್ಕೆ ಟೇಮ್ ಇಲ್ಲ ನೀನೇ ಹೋಗಿ ಹೇಳು ಕೇಳ್ತಾನೇನೋ ಏನಪ್ಪ ಮದ ಹೆಂಗ್ ನಡೀತೈತೆ ಜೀವನ ಹಿಂಗ್ ಇವನಿ ನೋಡಣ್ಣ ಆದ್ರೂ ನಂಗೆ ಈ ನಿಂಗವ್ವ ರುದ್ರಣ್ಣಂದೇ ಚಿಂತೆ ಕಣಣ್ಣ ಅದು ನಿಜವೇ ತಗ ಆ ನಿಂಗಿ ಕಷ್ಟ ಪಡೋದಕ್ಕೂ ಈ ರುದ್ರ ಯಾವಾಗ್ಲೂ ಸಾರಾಯಿ ಅಂಗಡಿಲಿ ಬಿದ್ದಿರೋದಕ್ಕೂ ಸರಿ ಹೋಯ್ತು ಹ್ಮ್ ಆ ರುದ್ರಣ್ಣನ್ ಬೇಜವಾಬ್ದಾರಿಯಿಂದಲೇ ಪಾಪ ಆ ಹಸಿನ್ ಮೈ ಮೇಲಾಗಿರೋ ಗಂಟನ್ನ ನೋಡೋರೇ ಇಲ್ಲ ಕಣಣ್ಣ ಗಂಟ ಹ್ಮ್ ನಮ್ಮನೆ ಹಸಿನ್ ಮೈ ಮೇಲೂ ಗಂಟಾಗಿತ್ಕಂಡ್ಲ ಹೌದಾ ಮುಂದೇನಾತು ಮೈ ಮೇಲೆಲ್ಲಾ ಗಂಟಾಗಿ ಹಾಲು ಕೊಡೋದೇ ಕಮ್ಮಿ ಆಗಿತ್ತು ಆಮ್ಯಾಕೆ ಆಮ್ಯಾಕೆ ಮೇವು ತಿನ್ನೋದೇ ಬಿಟ್ಟಿತ್ತು ಯಾವಾಗ್ಲೂ ಮಂಕಾಗ್ ಮಂಗಿರೋದು ಹೌದಾ ಕೊನೆಗೆ ಏನ್ ಮಾಡ್ದೆ ಕೊನೆಗೇನು ನಮ್ ಡಾಕ್ಟರ್ ಇಲ್ವಾ ಅವ್ರು ಹೇಳಿದ ಔಷಧಿ ಎಲ್ಲ ಮಾಡಿ ಹಸಿನ ಮೈ ಮ್ಯಾಗ ಹಚ್ಚದೆ ದಿನೇ ದಿನೇ ಗಂಟು ಕಮ್ಮಿ ಆಗಿ ಮೇವು ತಿನ್ನಕ್ ಶುರು ಮಾಡ್ತು ಈಗ ಹಾಲಿನ ಇಳುವರಿನೂ ಜಾಸ್ತಿ ಆಗೈತೆ ಹೌದಾ ಹಾಗಾದ್ರೆ ಡಾಕ್ಟರ್ ತಾವ ಹೋದ್ರೆ ಸರಿ ಆಯ್ತದಾ ಹೂಮದಾ ಸರಿ ಆಯ್ತದೆ ಹಾಗಾದ್ರೆ ಈಗ್ಲೇ ನಮ್ ರುದ್ರಣ್ಣಂತವ ಹೋಗಿ ಅವಂಗ್ ವಸಿ ಬೈದು ಅವನ ಡಾಕ್ಟರ್ ತಾವ ಕರ್ಕೊಂಡ್ ಹೋಯ್ತೀನಿ ಸರಿ ಮದ ಆ ರುದ್ರ ನನ್ ಮಾತಂತೂ ಕೇಳಲ್ಲ ನೀನಾದ್ರೂ ಬುದ್ಧಿ ಹೇಳು ಆಯ್ತಣ್ಣ ಈಗ್ಲೇ ಹೋಯ್ತೀನಿ ಅಣ್ಣ ಮಂತಾವ ಇದೀಯಾ? ಹ್ಮ್ ಬಾರಮ್ಮದ ಮಲಗಿದ ಕಲ, ಇದಾಕ ಸಿಮ್ ಕಾರ್ಡ್ ವರ್ಕ್ ಆಗ್ನೇ ಇಲ್ಲ, ಒತ್ತಾರಿಂದ ಟಿವಿ ಬತ್ತಿಲ್ಲ, ಸ್ವಿಚ್ ಆಫ್ ಸ್ವಿಚ್ ಆನ್ ಮಾಡ್ಲೇ ಇವ್ನಿ ಆಯ್ತಾನೆ ಇಲ್ಲ. ನೀವ ಸಿ ನೋಡ್ ಬಾ ಬಾ ಬಿರ್ನೆ ಅಲ್ಲೇ ನಿಂತಲ್ಲ. ಥೋ ನಿನ್ಗೇನ್ ತಲೆ ಕೆಟ್ಟಿದ್ಯಾ? ನಿಂಗೆ ಟಿವಿ ಬರ್ತಾ ಇಲ್ಲ ಅಂತ ಯೋಚನೆ, ಜೀವನ ಏನು ಅನ್ನೋದಿಲ್ವಾ? ಜೀವನ ತಕ ಯಾಕೆ ಬಂದ್ಲ ಅಂತದೇನಾಯ್ತು? ನಿಂಗೆ ಏನಾರ ಕಿವಿ ಊದಳ ಹೆಂಗೆ? ಸಾಕ್ ಸುಮ್ನೆ ಇರಪ್ಪ, ನಿನ್ ದಿನಚರಿನಾ ಊರಿಗೂರಿ ಊದಿ ಊದಿ ಹೇಳತ್ತೆ. ಓ ಅಷ್ಟು ಫೇಮಸ್ ನಾನು? ಅಣ್ಣ ನೋಡು, ನಿಂಗೆ ಕಷ್ಟಪಟ್ಟು ನಾಲ್ಕು ಕಸ ಸಾಲ ಮಾಡಿ ತಂದವಳೆ, ಅವನ್ನಾದ್ರೂ ಹಸಿ ನೋಡಕ್ ಹಾಕುಲ್ವಾ? ಅಲ್ಲ ಕಲ, ನೋಡು ನೋಡು ಅಂದ್ರೆ ಏನ್ ಹಸಿ ಮುಂದೆನೆ ಕೂರಕಾಯ್ತದ? ಏನ್ ಮಾತಾಡ್ತೀಯಲ್ಲೋ, ಹಸಿಗೆ ಮೈ ಮೇಲೆಲ್ಲ ಗಂಟು ಗಂಟು ಆಗದೆ ನೋಡಿದ್ಯಾ? ನೋಡ್ದೆ. ಏನ್ ಮಾಡ್ದೆ? ಏನ್ ಮಾಡ್ತಾರೆ, ಆಗದೆ ಹೋಯ್ತದೆ. ಹೆಂಗ್ ಹೋಯ್ತದೆ? ಎಲ್ಲ ಇವನ ಹೋಯ್ತದೆ ಕಲ, ಹೊಸಿ ದಿನ ಆದ್ಮ್ಯಾಕೆ. ಅದೇ ಹೆಂಗೆ ಅಂತೀನಿ? ಅಯ್ಯೋ ರಾಮ, ಈಗ ನಿನ್ ಮಕ್ಕದ ಮೇಲೆ ಮೊಡವೆ ಆಯ್ತದೆ, ಹಂಗೆ ಹೋಗ್ಕಿಲ್ವಾ? ಹಂಗೆ ಅಯ್ಯ. ನಿಂಗೇನ್ ಹುಚ್ಚ? ನೀನೀಗ ಡಾಕ್ಟರ್ ತಾವ ಹೋಯ್ತೀಯೋ ಇಲ್ವೋ? ಇದನ್ನೆಲ್ಲ ಡಾಕ್ಟರ್ ನೋಡ್ತಾರ? ಹ್ಮ್ ನೋಡ್ತಾರೆ. ಇನ್ನೇನ್ ನೀನ್ ನೋಡ್ತೀಯಾ? ಬಾಬಾ ಹೊರಡು. ಓಹೋಹೋಹೋ, ಮಾದ ರುದ್ರ ಅಂತಮ್ಮಂದ್ರು ನಮ್ಮ ಆಸ್ಪತ್ರೆಗೆ ಬಂದಿದ್ದೀರಾ? ಏನ್ರಪ್ಪ ಏನ್ ವಿಷಯ? ಏ ಇದ್ಯಾಕೆ ಸರ್ ಹಂಗ ಹೇಳ್ತೀರಾ? ನಮ್ಮ ಹಸಿ ಚರ್ಮದಲ್ಲಿ ಗಂಟು ಗಂಟಾಗದೆ, ಸ್ವಲ್ಪ ನೋಡಿ ಬನ್ನಿ. ಓ ಹಂಗಾಗಿದ್ಯಾ? ಯಾವತ್ತಿಂದ? ಏ ಬಹಳ ದಿನ ಆಗಿಲ್ಲ ಸರ್, ಒಂದ್ ವಾರ ಆಯ್ತು ಅಟೆಯ. ಒಂದ್ ವಾರನ? ಮತ್ತೇನು ಇವತ್ ಬಂದಿದ್ಯಾ? ಇವಂಗೆ ಸ್ವಲ್ಪವೂ ಜವಾಬ್ದಾರಿ ಇಲ್ಲ ಸರ್, ನಾ ಹೇಳದಿದ್ರೆ ಈಗ್ಲೂ ನಿಮ್ ತವ ಬರ್ತಾನೆ ಇರ್ಲಿಲ್ಲ ಇವನು. ಯಾಕಪ್ಪ ರುದ್ರ? ಏ ನಿಮ್ಗೆ ಹೇಳದ್ ಬೇಡ ಅಂತಿದ್ದೆ ಸಾ, ಈ ಮಾದ್ನೆ ಕರ್ಕೊಂಡ್ ಬಂದ. ನನಗ್ ಹೇಳ್ದೆ ಮುಚ್ಚಿಡೋ ಅಂತದ್ದೇನು? ಹಂಗಲ್ಲ ಸಾ, ಹೋಯ್ತದೆ ಅದೇ. ಸರಿ ಸರಿ, ಆಮೇಲೆ ನೋಡೋಣ. ಹಸುವಿನ ಮೈ ಏನಾದ್ರೂ ಬಿಸಿ ಇತ್ತ? ಇರ್ಬೇಕು ಸಾ. ಇರ್ಬೇಕಾ? ಹಾಲೇನಾದ್ರೂ ಕಡಿಮೆ ಕೊಡ್ತಿತ್ತ? ಹಾಲಾ? ಗೊತ್ತಿಲ್ಲ ಸಾ, ನಿಂಗೆ ಗೊತ್ತು, ಅವಳೆ ಕೇಳನ್ ಬನ್ನಿ. ಏನ್ ರುದ್ರ ನೀನು, ಸ್ವಲ್ಪವೂ ಜವಾಬ್ದಾರಿನೇ ಇಲ್ಲ ನಿನ್ಗೆ ಹೀಗ ಹಸುನ ನೋಡ್ಕೊಳ್ಳೋದು. ಏನ್ ಕೇಳಿದ್ರು ಇಲ್ಲ ಅಂತೀಯಲ್ಲ. ಏ ಬನ್ನಿ ಸಾ. ಆಯ್ತು ಬನ್ನಿ, ಬೈಬೇಡಿ. ಉರಿಯೂತ ಮೈ ತಳೆದು ಬಿಸಿಯು ಏರಿತ್ತ, ಮನಕ ಮಂಕು ಬಡಿದಿತ್ತ. ಸದ್ದಿರದೆ ಗಂಟು ಒಡೆದು ತುರಿಯು ಮೂಡಿತ್ತ, ಗರ್ಭದ ಕಂದ ಬೆದರಿತ್ತ. ದಣಿದ ಹೃದಯ ಮಡಿವ ಮುನ್ನ ಮತ್ತು ನೀಡಿದರೆ ಚೆನ್ನ. ಮನೆಯ ಮದ್ದಿತ್ತೋ ಚುಚ್ಚು ಮದ್ದಿತ್ತೋ, ವೈದ್ಯರ ತಂಡ ಬಂದಿತ್ತೋ. ಡಾಕ್ಟ್ರು ಬನ್ನಿ ಬನ್ನಿ, ಸಂದಾಗಿದ್ದೀರಾ, ಕುತ್ಕೊಳ್ಳಿ ಡಾಕ್ಟ್ರೆ. ಹೂ ಚೆನ್ನಾಗಿದ್ದೀನಿ ಕಣಮ್ಮ. ಅಲ್ಲ ನಿಂಗೆ ಹಸುಗೆ ಹುಷಾರಿಲ್ಲ ಅಂದ ರುದ್ರ, ನೀನಾದ್ರೂ ಆಸ್ಪತ್ರೆಗೆ ಬರೋದಲ್ವಾ? ಸಾರ್ ನಾನು ಹೋಯ್ತೀನಿ ಅಂದ್ರು ಇವನೇ ಬ್ಯಾಡ ಅಂತ ಆಟ ಇಟ್ಕೊಂಡು ಕೂತಿದ್ದ ಸಾರ್, ಕೊನೆಗಾದ್ರೂ ಕರ್ಕೊಂಡ್ ಬಂದಲ್ಲ. ಬನ್ನಿ ನೋಡ್ ಬನ್ನಿ ಸಾರ್ ಹಸನ. ಆಯ್ತಾಯ್ತು, ಹಸುನ ಎಲ್ ಮಲಗಿಸಿದ್ಯಾ ನೋಡೋಣ. ಅಲ್ಲೇ ಸಾರ್, ಕೊಡ್ಕೆ ತವ ಐತಿ. ನಿಂಗಿ ಹಸುಗೆ ಜ್ವರ ಇದೆ. ಹ್ಞೂ ಸಾರ್ ಜ್ವರ ಇದೆ, ಮೇವು ತಿನ್ನಲ್ಲ, ಯಾವಾಗೂ ಮಂಗಿರುತ್ತೆ, ಸರಿಯಾಗಿ ಹಾಲು ಕೊಡ್ತಿಲ್ಲ, ಮೈಯೆಲ್ಲ ಗಂಟು, ಏನಾಗದೆ ಸಾರ್? ನೋಡು ನಿಂಗಿ, ಇದನ್ನು ಚರ್ಮಗಂಟು ರೋಗ ಅಂತಾರೆ, ಗಾಬರಿ ಆಗೋದೇನ್ ಬೇಡ. ನಾ ಹೇಳ್ದೆ ಸಾರ್ ಏನು ಹಾಕಿಲ್ಲ ಅಂತ? ಈ ಮಾದ್ನು ಅವಳು ಒಂದೇ ಸಮ ಕುಣಿತವ್ರೆ. ಹಾಗಲ್ಲ ರುದ್ರ, ನೀನೇನಾದ್ರೂ ಇದನ್ನ ನೋಡಿಲ್ಲ ಅಂದ್ರೆ ತುಂಬಾ ನಷ್ಟ ಮಾತ್ರ ಅನುಭವಿಸ್ತಿದ್ದೆ. ಓ ಹಂಗ ಸಾ? ಹೌದು ಕಣಪ್ಪ. ಸಾರ್, ನಮ್ ಮಸಿಗೆ ಗಂಟು ಹೆಂಗ್ ಬಂತು ಅಂತೀನಿ? ನೋಡು ನಿಂಗಿ, ಇದು ವೈರಾಣು ಕಾಯಿಲೆ. ಈ ಚರ್ಮದ ಮೇಲೆಲ್ಲ ಗಂಟು ಗಂಟಾಗುತ್ತೆ. ಈ ಗಂಟುಗಳಲ್ಲಿ ವೈರಾಣು 35 ದಿನ ಇರುತ್ತೆ. ರಕ್ತ, ವೀರ್ಯ, ಜೊಲ್ಲು, ಕಣ್ಣು ಮತ್ತು ಮೂಗಿನ ಸ್ರವಿಕೆಯಲ್ಲಿ ಮತ್ತು ಹಾಲಿನಲ್ಲೂ ಈ ವೈರಾಣು ಕಂಡು ಬರುತ್ತೆ. ಹಂಗಾದ್ರೆ ಸರ್, ಈ ರೋಗ ಬಂದಿರೋ ಹಸಿನ ಹಾಲ್ನ ನಾವೇನಾದ್ರೂ ಕುಡಿದ್ರೆ ನಮಗೂ ಮೈ ಮೇಲೆಲ್ಲ ಗಂಟು ಗಂಟು ಆಯ್ತದ? ಏ ಹಂಗಲ್ಲ ಮಾದ, ಹಾಲಿನಲ್ಲಿ ವೈರಾಣು ಇದ್ರೂ ಕೂಡ ಇದು ಮನುಷ್ಯರಿಗೆ ಹರಡೋಲ್ಲ. ಸಾ, ನಮ್ ಪಕ್ಕದ ಕೇರಿ ರಾಮೇಗೌಡನ ಹಸಿಗೆ ಉಚ್ಚನಾಯಿ ಕಚ್ಚಿ ಆ ಹಸಿ ಜೊಲ್ಲು ಅವನ್ ಮಗಿಗೆ ತಾಕಿ ಆ ಮಗಿ ಸತ್ತೇ ಹೋಯ್ತು. ಅದಕ್ಕೆ ಯಾಕ್ ಬೇಕಪ್ಪ ತೊಂದ್ರೆ ಅಂತ ನನ್ ಮುಟ್ಟಕ್ಕೆ ಹೋಗಿಲ್ಲ ಸಾ. ಓಹೋ, ನೀನ್ ಬಿಡು, ಅತಿ ಬುದ್ಧಿವಂತ ರುದ್ರ, ನಿನಗ್ ಗೊತ್ತಿಲ್ದಿರೋದ್ ಏನಿದೆ ಹೇಳು. ಅಯ್ಯೋ ಸಾರ್, ಅವನ್ ಇಸ್ಯೋ ಬುಡಿ, ನೀವ್ ಹೇಳಿ ಹೆಂಗ್ ಬಂತಿದು? ಇದು ಇತ್ತೀಚೆಗೆ ಹೆಚ್ಚಾಗಿ ಕಂಡು ಬರ್ತಿದೆ ಹೊಸ ಕಾಯಿಲೆ ಇದು. ಗಾಬರಿ ಆಗೋದ್ ಬೇಡ, ಇದು ಸೊಳ್ಳೆಯಿಂದ ಅಂದ್ರೆ ಕ್ಯುಲೆಕ್ಸ್ ಏಡಿಸ್ ನಿಂದ ಬರುತ್ತೆ. ಸರ್ ಸರ್, ಏನಂದ್ರಿ ಕ್ಯುಲೆಕ್ಸ್ ಏಡ್ಸು? ಏನದು? ಹೇ, ಅದು ಏಡ್ಸ್ ಅಲ್ಲ, ಏಡಿಸ್ ಅಂತ, ಸೊಳ್ಳೆ ಹೆಸರು. ಸಾರ್ ಏನೋ ಒಂದು, ನೀವ್ ಹೇಳಿ ಸಾರ್ ಹೆಂಗ್ ಬಂತಿದು? ಚರ್ಮಗಂಟು ಕಾಯಿಲೆ ಇರುವ ಯಾವುದೇ ಹಸುವಿಗೆ ಈ ಸೊಳ್ಳೆ ಕಚ್ಚಿ ಅದೇ ಸೊಳ್ಳೆ ಇನ್ನೊಂದು ಆರೋಗ್ಯಕರವಾಗಿರೋ ಹಸುವಿಗೆ ಕಚ್ಚಿದ್ರೆ ಈ ರೋಗ ಬರುತ್ತೆ. ಮತ್ತೆ ನೊಣಗಳಿಂದ ಉಣ್ಣೆಗಳಿಂದ ಕೂಡ ಹರಡುತ್ತೆ. ಕಲುಷಿತ ನೀರು ಮತ್ತು ಮೇವಿನಿಂದ ಬರುವ ಸಾಧ್ಯತೆ ಕೂಡ ಇದೆ. ಸಾರ್, ಒಂದ್ ಸೊಳ್ಳೆ ಕಚ್ಚಿದ್ರೆ ಹಿಂಗೆಲ್ಲ ಆಯ್ತದ? ಓ ನಿಂಗವ, ನಿಂಗೆ ಎಲ್ಲ ಗೊತ್ತಂಕಂಬಿಟ್ಟಿಯ? ಏ ಮುದೇವಿ, ಸುಮ್ ನಿಂತ್ಕತ್ಯ, ಅಲ್ಲಿ ಡಾಕ್ಟರ್ ಮಾತಾಡ್ತಿಲ್ವಾ? ನೀವ್ ಹೇಳಿ ಡಾಕ್ಟ್ರೆ. ನಿಂಗಿ, ಈ ವೈರಾಣು ದೇಹಕ್ಕೆ ಸೇರಿದ ನಂತರ ಹಸುವಿನಲ್ಲಿ ಜ್ವರ ಕಾಣುತ್ತೆ. ಆಮೇಲೆ ಒಂದು ವಾರದಲ್ಲಿ ಚರ್ಮಗಂಟು, ತುರಿಕೆ ಶುರುವಾಗುತ್ತೆ. ರೋಗ ಬಂದ ಹಸುಗಳಲ್ಲಿ ಅತಿಯಾದ ಜ್ವರವಿದ್ದು ಮಂಕಾಗಿ ಮೂಗು ಕಣ್ಣುಗಳಲ್ಲಿ ಸೋರುವಿಕೆ, ಜೊಲ್ಲು ಸುರಿಸುವುದು, ಈ ರೀತಿ ಲಕ್ಷಣಗಳು ಕಂಡು ಬರುತ್ತೆ. ಹೌದೌದು ಸಾರ್, ನೀವ್ ಹೇಳ್ದಾಗೆ ಆಗದೆ ನಮ್ಮ ಹಸಿಗೆ. ಅಷ್ಟೇ ಅಲ್ಲ ನಿಂಗಿ, ಸುಮಾರು 2-5 ಸೆಂಟಿಮೀಟರ್ ಗಾತ್ರದ ಚರ್ಮದ ಗಂಟಾಗಿ ಕ್ರಮೇಣ ಈ ಗಂಟುಗಳು ಕೊಳೆತು ಚರ್ಮದ ಮೇಲೆ ಹಕ್ಕಳ ತುರಿಕೆಗಳಾಗಿ ತುಂಬಾ ದಿನ ಹಾಗೆ ಉಳಿಯುತ್ತೆ. ಚರ್ಮದ ಮೇಲೆ ಕಲೆ ಉಳಿಯುವ ಕಾರಣ ಚರ್ಮೋದ್ಯಮಕ್ಕೆ ಭಾರಿ ನಷ್ಟ ಉಂಟು ಮಾಡುತ್ತೆ. ಅಯ್ಯೋ ರಾಮ್ನೇ. ಬಹು ಮುಖ್ಯವಾಗಿ ತಳಿ ಸಂವರ್ಧನೆಗೆ ಬಳಸುವ ಹೋರಿಗಳಿಂದ ಈ ರೋಗ ಹರಡುತ್ತೆ. ಗರ್ಭ ತುಂಬಿದ ಹಸುಗಳಲ್ಲಿ ಗರ್ಭಪಾತವಾಗಿ ಹಸು ತುಂಬಾ ದಿನ ಬಂಜೆಯಾಗಿ ಉಳಿಯುವ ಸಾಧ್ಯತೆ ಇದೆ. ಇದರ ಜೊತೆಗೆ ದುಗ್ಧ ಗ್ರಂಥಿಯು 3-4 ಇಂಚಿನಷ್ಟು ದೊಡ್ಡದಾಗಿರುತ್ತೆ. ನೋಡು, ಅದಾಗೆ ಹೋಯ್ತದೆ ಅಂತಿದ್ದಲ್ಲ, ನೀನ್ ನಂಬಿದಿದ್ರೆ ನನ್ ಹಸನೇ ಹೋಗೋದು. ಅಯ್ಯಾ ಒಸಿ, ಮಿಸ್ಟೇಕ್ ಆಯ್ತು ಬಿಡು, ಹಂಗ್ಯಾ ಕಾಡ್ತೀಯಾ? ಹಂಗ್ಯಾ ಕಾಡ್ತೀಯಾ ಅಂದ್ರೆ ನಿನ್ ಮಿಸ್ಟೇಕ್ ದಿಂದಲೇ ಪಾಪ ಆ ಹಸನ್ ಜೀವನೇ ಹೋಯ್ತಿತ್ತು. ಯಾವ ಕಾಯಿಲೆನೂ ನಾವು ಉದಾಸೀನ ಮಾಡಬಾರ್ದು ರುದ್ರ. ಈ ಚರ್ಮಗಂಟು ರೋಗಕ್ಕೆ ಚಿಕಿತ್ಸೆ ಮಾಡದೆ ಹೋದ್ರೆ ಹಸುಗಳು ಬಡಕಲಾಗಿ ಚರ್ಮದ ಗಂತಿಗಳು ಕೊಳೆತು ನೊಣಗಳ ತೊಂದರೆಯಿಂದ ಚರ್ಮದಲ್ಲಿ ಆಳವಾದ ತೂತಗಳಾಗ್ತವೆ. ಸಾಯ್ತದ ಡಾಕ್ಟ್ರೆ ಹಸ? ಅಂದ್ರೆ ಗುಂಪಿನಲ್ಲಿರುವ ಹಸುಗಳಲ್ಲಿ 10-20% ಹಸುಗಳಿಗೆ ರೋಗ ಬಂದ್ರೆ ಅವುಗಳಲ್ಲಿ 1-5% ಹಸುಗಳು ಸಾಯಬಹುದು. ಸಾರ್, ಇದೇ ರೋಗ ಬಂದೈತಿ ಅಂತ ಹೆಂಗ್ ಕಂಡಿಡಿಯೋದು? ಅಂದ್ರೆ ಈ ರೋಗ ಬಂದ ತಕ್ಷಣ ಅತಿಯಾದ ಜ್ವರವಿದ್ದು ಮೇವು ತಿನ್ನುವುದು ಕಡಿಮೆಯಾಗಿ ಬಡಕಲಾಗಿ ಹಾಲಿನ ಇಳುವರಿ ಕಡಿಮೆಯಾಗುತ್ತೆ. ಆಗ ನೀವು ತಕ್ಷಣ ವೈದ್ಯರಿಗೆ ತೋರಿಸಬೇಕು. ತೋರಿಸದೆ ಹಾಗೆ ಬಿಟ್ರೆ ನಿಮ್ಮ ಹಸು ಬೆದೆಗೆ ಬಂದರೂ ಕೂಡ ಗರ್ಭ ಧರಿಸದೆ ಬಂಜೆಯಾಗಿ ಉಳಿಯುವ ಸಾಧ್ಯತೆ ಇದೆ. ಡಾಕ್ಟ್ರೆ, ನಮ್ಮ ಹಸಿಗೆ ರೋಗ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಹಾ, ಸೊಳ್ಳೆ ಮತ್ತು ನೊಣಗಳ ನಿವಾರಕ ಮುಲಾಮುಗಳನ್ನು ತಂದು ಬೆನ್ನು ಹುರಿ ಮೇಲೆ ಹಚ್ಚು. ಇದರ ಜೊತೆಗೆ ಸೊಳ್ಳೆ ಪರದೆಯನ್ನು ಕೂಡ ಬಳಸಬಹುದು. ಏನು, ಹಸಿಗೆ ಸೊಳ್ಳೆ ಪರದೆನಾ? ಇದನ್ನೆಲ್ಲ ಯಾರು ಮಾಡ್ತಾರೆ ಸರ್? ಮಾಡಕ್ಕಾಯ್ತದ? ಯಾಕಾಗಲ್ಲ, ತುಂಬಾ ಕಡೆ ಮಾಡ್ತಾರೆ. ಈ ರಾಯಚೂರಿನ ಸಿಂಧನೂರಿನಲ್ಲಿ ಈ ಪದ್ಧತಿ ಜಾರಿಯಲ್ಲಿದೆ. ಇದೆಲ್ಲ ಹಸುವಿನ ಉತ್ತಮ ಆರೋಗ್ಯಕ್ಕಾಗಿ ಮಾಡಬೇಕಾದ ಕ್ರಮಗಳು. ನೀನು ಮಾಡು, ಸುಮ್ಮನೆ ಏನಾದರೂ ಮಾತಾಡಬೇಡ. ಆಯ್ತು ಬುಡಿ ಸರ್, ಮಾಡಣ. ಏನ್ ಮಾಡಬಾರ್ದು ಹೇಳಿ. ಹಾ, ರೋಗ ಬಂದಿರೋ ಸಮಯದಲ್ಲಿ ಈ ಹಸುಗಳ ಸಾಗಾಣಿಕೆ ಮಾಡೋದು, ಈ ಜಾತ್ರೆ ಮೇಳಗಳನ್ ಮಾಡೋದೆಲ್ಲ ಮಾಡಬಾರ್ದು. ದನದ ಕೊಟ್ಟಿಗೆಯನ್ನು ಸ್ವಚ್ಛವಾಗಿಡಬೇಕು. 2% ಸೋಡಿಯಂ ಹೈಪೋಕ್ಲೋರೈಡ್ ನಂತಹ ಅಂಟು ಜಾಡ್ಯವನ್ನು ಪಶುವೈದ್ಯರನ್ನು ಕೇಳಿ ಸಿಂಪಡಿಸಬೇಕು. ಇದಕ್ಕೆ ಲಸಿಕೆ ಇಲ್ವಾ ಡಾಕ್ಟ್ರೆ? ಲಸಿಕೆ ಅಂದ್ರೆ ಈ ಕುರಿ ಮೇಕೆ ಸಿಡುಬಿನ ಲಸಿಕೆಯನ್ನು ಬಳಸಬಹುದು ಅಂತಾರೆ. ನಮ್ಮ ದೇಶದಲ್ಲಿ ಇನ್ನೂ ಲಸಿಕೆ ಬರಬೇಕು, ಬಂದಿಲ್ಲ, ಮುಂದಿನ ದಿನಗಳಲ್ಲಿ ಬರಬಹುದು ಅನ್ಕೋತೀನಿ. ಏನ್ ಡಾಕ್ಟ್ರೆ ಲಸಿಕೆ ಇಲ್ಲ ಅಂತೀರಾ? ಬುಡಿ, ಈ ಮನೆ ಮದ್ದು ಅಂತೇನಾರು ಆಯ್ತಾ? ನಾನಿರುವಾಗ ನಿನಗೆ ಯಾಕೆ ಚಿಂತೆ ನಿಂಗೆ? ಹಾಗಲ್ಲ ಡಾಕ್ಟ್ರೆ, ಆತ್ರಕ್ ನೀವು ಸಿಗ್ಲಿಲ್ಲ ಅಂದ್ರೆ ಏನಾದ್ರೂ ಔಷಧಿ ಹಚ್ಬೇಕಲ್ವಾ? ಓ ಹಂಗ, ಮನೆ ಮದ್ದು ಅಂದ್ರೆ ಈ ಹಸಿ ಬೇವಿನೆಲೆ 100 ಗ್ರಾಂ ತಗೋ, ಅರಶಿನ 50 ಗ್ರಾಂ ತಗೋ, ಇದನ್ನ ಚೆನ್ನಾಗಿ ಅರ್ದು 500 ಗ್ರಾಂ ಬೇವಿನೆಣ್ಣೆಯಲ್ಲಿ ಸೇರಿಸಿ ಎಲ್ಲೆಲ್ಲಿ ಹುಣ್ಣಾಗಿದೆಯೋ ಅಲ್ಲಲ್ಲಿ ಬಿಡದೆ 10-15 ದಿನ ಹಚ್ಚಬೇಕು. ಇದರ ಜೊತೆಗೆ ಪಶುವೈದ್ಯರ ಚಿಕಿತ್ಸೆ ಕೂಡ ತುಂಬಾ ಮುಖ್ಯ, ಸುಮ್ಮನೆ ಹಾಗೆ ಬಿಡೋ ಹಾಗಿಲ್ಲ. ಹಂಗಾದ್ರೆ ಈ ರೋಗ ಬಂದ್ರೆ ಹುಷಾರಾಗಕ್ಕೆ ಎಷ್ಟು ದಿನ ಬೇಕು ಡಾಕ್ಟ್ರೆ? ಚೇತರಿಕೆ ಆಗೋಕೆ 2-3 ವಾರ ಅಂತೂ ಬೇಕು. ನಾನೀಗ ಚಿಕಿತ್ಸೆ ಕೊಟ್ಟಿರ್ತೀನಿ, ನೀವು ನಾನು ಹೇಳಿದ ಮನೆ ಮದ್ದನ್ನು ಸರಿಯಾಗಿ ಮಾಡಿ, ನಾನು ಮತ್ತೆ ಬರ್ತೀನಿ, ಗಾಬರಿ ಆಗೋದು ಬೇಡ. ನಿಮ್ಮ ಊರಿನಲ್ಲಿ ಈ ರೀತಿ ಏನಾದರೂ ಕಂಡು ಬಂದ್ರೆ ನನಗೆ ತಿಳಿಸಿ. ಏನು ರುದ್ರ, ನೀನೇ ಏನಾದರೂ ಮಾಡಕ್ ಹೋಗ್ಬೇಡ, ನಾನು ನೋಡ್ಕೋತೀನಿ ಆಯ್ತಾ? ಹಸುವಿನ ಕಡೆ ಸ್ವಲ್ಪ ಗಮನ ಇರಲಿ. ಖಂಡಿತ ಇಲ್ಲ ಸರ್, ಇನ್ಮ್ಯಾಕ್ ಈ ತಪ್ಪು ಮಾಡಕ್ಕಿಲ್ಲ, ಹಂಗೇನಾದ್ರೂ ಆದ್ರೆ ನಿಂಗೆ ನಾನು ನುಂಗೆ ಬಿಡ್ತಾಳೆ. ಬನ್ನಿ ಸರ್, ಊಟ ಮಾಡೋಣ. ಊಟ ಎಲ್ಲ ಬೇಡ, ನನಗೆ ತುಂಬಾ ಕೆಲಸ ಇದೆ, ನಾನಿನ್ ಬರ್ತೀನಿ. ತುಂಬಾ ಉಪಕಾರ ಆಯ್ತು ಡಾಕ್ಟ್ರೆ, ನಿಮ್ ಫೀಸ್ ಎಷ್ಟು ಅಂತ ಹೊಸಿ ಹೇಳಿದ್ರೆ? ಏನ್ ಮಾತು ನಿಂಗಿ, ಸರ್ಕಾರ ನನಗೆ ಸಂಬಳ ಕೊಡುತ್ತೆ, ಇದೆಲ್ಲ ನನ್ನ ಕರ್ತವ್ಯವಲ್ವಾ, ನಾನಿನ್ ಬರ್ಲಾ? ಆಯ್ತು ಸರ್. ಮನೆಯ ಒಡತಿ ನನ್ನ ಗೆಳತಿ, ಮನೆಯ ಒಡತಿ ನನ್ನ ಗೆಳತಿ, ಮದ್ದು ತಂದಳು ಮೈಗೆ ಬಳಿದಳು, ಗಾಯ ಕರಗಿತ್ತ ನೋವು ಮಾಯವಾಗಿತ್ತ, ಹಾರಿ ದಾರಣ ಮತ್ತೆ ಬಂದು ಜೀವ ತುಂಬಿತ್ತ, ಎದೆಯಲ್ಲಿ ಸುಖವು ಮೂಡಿತ್ತ, ಎದೆಯಲ್ಲಿ ಸುಖವು ಮೂಡಿತ್ತ, ಎದೆಯಲ್ಲಿ ಸುಖವು ಮೂಡಿತ್ತ. ಇದುವರೆಗೆ ಹಾಸನದ ಕೃಷಿ ಮಹಾವಿದ್ಯಾಲಯದ ತೃತೀಯ ವರ್ಷದ ಬಿವಿಎಸ್ಸಿ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದ ನಾಟಕ ಚರ್ಮಗಂಟು ರೋಗ ಕೇಳಿದಿರಿ. ರಚನೆ ಡಾ ವಿ ಜಗದೀಶ್ವರಿ, ನಿರ್ದೇಶನ ಡಾ ಎಂಜಿ ಸಿಂಧು, ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್, ನೆರವು ಗೋರಾ ರವಿಶಂಕರ್. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಎತ್ತುಗಳಲ್ಲಿ ಕಂಡುಬರುವ ಹೆಗಲುಬಾವಿನ ಸಮಸ್ಯೆ, ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಅಂಗರಚನಾಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಎನ್ಎಂ ರಾಜಶೈಲೇಶ್ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾ ಡಿ ವಿಲಾಸ್ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತೇವೆ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು.

मकान बनाते समय लापरवाही भूकंप में महंगी पड़ सकती है। भूकंप से ईंट या पत्थर की चुनाई वाले मकान में दरारें ना आए, इसलिए आप लिंटल और प्लिंथ लेवल पर और जोन 5 के मकान में सिल लेवल पर भी भूकंप पट्टियां लगवाएं। हर कोने और जोड़ पर खड़े सरिये लगवाएं। घर सुरक्षित तो आप सुरक्षित। आपके हित में तत्पर NDMA। अमरनाथ यात्रा पर जाने वाले श्रद्धालुओं के लिए कुछ खास जानकारी। उन स्थानों पर ना रुकें जो चेतावनी नोटिस द्वारा चिन्हित हैं। चप्पल का उपयोग ना करें क्योंकि पवित्र गुफा के मार्ग पर खड़ी चढ़ाई है। केवल फीते वाले ट्रैकिंग शूज ही पहने। रास्ते में शॉर्टकट का प्रयास ना करें क्योंकि ऐसा करना खतरनाक हो सकता है। अपनी पूरी यात्रा के दौरान ऐसा कुछ भी ना करें जिससे यात्रा क्षेत्र में प्रदूषण हो या पर्यावरण को नुकसान पहुंचे। केंद्र शासित प्रदेश जम्मू कश्मीर में प्लास्टिक के उपयोग पर सख्त प्रतिबंध है और ये कानून के तहत दंडनीय है। वेस्ट मटेरियल को नजदीक के कूड़ेदान में ही फेंकें। सभी प्रकार के जैविक कचरे को हरे रंग के कूड़ेदान में ही डालना चाहिए। ಪ್ರಿಯ ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಗೀತಸುಧಾ ಮೂಡಿಬರಲಿದೆ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:51 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಇಂದು ರಾತ್ರಿ 9:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮದಲ್ಲಿ ನೇದನೂರಿ ಕೃಷ್ಣಮೂರ್ತಿ ಅವರ ಹಾಡುಗಾರಿಕೆ ಮೂಡಿಬರಲಿದೆ. 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡ ಭಾರತಿ ಸಾಹಿತ್ಯ ನುಡಿ ಸಂಚಿಕೆ, ಕನ್ನಡ ಸಾಹಿತಿಗಳು ಹಾಗೂ ಸ್ವಾತಂತ್ರ್ಯ ಹೋರಾಟ ಈ ಕುರಿತು ಚರ್ಚೆಯೊಂದು ಬಿತ್ತರವಾಗಲಿದೆ. ಭಾಗವಹಿಸುತ್ತಾರೆ ಹಮ ನಾಗಾರ್ಜುನ್ ಮತ್ತು